वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಕೇಂದ್ರ ಸರ್ಕಾರದ ಹಿಂಗಾರು ಬೆಳೆಗಳ ಬೆಂಬಲ ಬೆಲೆ ಕುರಿತು ಈಗ ಮಾಹಿತಿಯನ್ನು ಕೇಳೋಣ. ಪ್ರತಿ ವರ್ಷ 2022-23 ಸಾಲಿನ ಮಾರುಕಟ್ಟೆಯ ಅವಧಿಗಾಗಿ ವಿವಿಧ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ವಿವರ ಈ ರೀತಿಯಾಗಿದೆ. ಗೋಧಿ ಪ್ರತಿ ಕ್ವಿಂಟಲ್ಗೆ 2015 ರೂಪಾಯಿ, 5441 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕೇಂದ್ರ ಸರ್ಕಾರದ ಹಿಂಗಾರು ಬೆಳೆಗಳ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನು ಕೇಳಿದ್ರಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ: ಕಡಲೆಕಾಳು ಕನಿಷ್ಠ ಹಾಗೂ ಗರಿಷ್ಠ 5,086 ರೂಪಾಯಿ, ಹೆಸರುಕಾಳು ಕನಿಷ್ಠ ಹಾಗೂ ಗರಿಷ್ಠ 3,600 ರೂಪಾಯಿ, ನೆಲಗಡಲೆ ಶೇಂಗಾ 3,089 ರೂಪಾಯಿಯಿಂದ 5,889 ರೂಪಾಯಿ, ಈರುಳ್ಳಿ 300 ರೂಪಾಯಿಯಿಂದ 1,270 ರೂಪಾಯಿ, ಭತ್ತ ರಾಜಹಂಸ ಕನಿಷ್ಠ ಹಾಗೂ ಗರಿಷ್ಠ 1,075 ರೂಪಾಯಿ, ಭತ್ತ ಸೋನಾ ಮಸೂರಿ 1,451 ರೂಪಾಯಿಯಿಂದ 1,771 ರೂಪಾಯಿ, ಸೂರ್ಯಕಾಂತಿ 4,000 ರೂಪಾಯಿಯಿಂದ 5,279 ರೂಪಾಯಿ, ತೊಗರಿ ಕೆಂಪು 4,511 ರೂಪಾಯಿಯಿಂದ 6,525 ರೂಪಾಯಿ, ತೊಗರಿ ಬಿಳಿ 4,306 ರೂಪಾಯಿಯಿಂದ 5,905 ರೂಪಾಯಿ. ಲಿಂಗಸ್ಕೂರು ತಾಲೂಕಿನ ಪೇಟೆ ಧಾರಣೆ ಸಜ್ಜೆ 1,400 ರೂಪಾಯಿಯಿಂದ 1,790 ರೂಪಾಯಿ, ಭತ್ತ ಸೋನ 1,780 ರೂಪಾಯಿಯಿಂದ 1,800 ರೂಪಾಯಿ, ಎಳ್ಳು ಬಿಳಿ ಕನಿಷ್ಠ ಹಾಗೂ ಗರಿಷ್ಠ 9,980 ರೂಪಾಯಿ, ಸೂರ್ಯಕಾಂತಿ 5,400 ರೂಪಾಯಿಯಿಂದ 5,750 ರೂಪಾಯಿಗಳು. ಇದುವರೆಗೆ ರಾಯಚೂರು ಮತ್ತು ಲಿಂಗಸ್ಕೂರಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಕೊರಡಕೇರ ಗ್ರಾಮದ ಯಮನಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಯಾಂಗ ಕಳಿಯಲಿ ಬಾಳನ್ನ ಶಿವ ವೈದ ಮುತ್ತೈದಿತನ, ವೈದ ಮುತ್ತೈದಿತನ ಗಂಗಾ ಕಳೆಯಲ್ಲಿ ಬಾಳನ್ನ ಶಿವ ವೈದ ಮುತ್ತೈದಿತನ ಗಂಗಾ ಕಳೆಯಲ್ಲಿ ಬಾಳನ್ನ ಶಿವ ಒಯ್ದ ಮುತ್ತೈದಿ ಶಿವನನ್ನ ಹೆಂಗ ಕಳೆಯಲವ ಬಾಳನ್ನ ಶಿವ ಮೊತ್ತೈದಿತನ ಹೆಂಗ ಕಳೆಯಲವ ಬಾಳನ್ನ ಶಿವ ಮೊತ್ತೈದಿತನ ಯಾರನ್ನು ಕಾಯುತ್ತ ಕುಂದ್ರಲಿನ ಯಾರಲ್ಲಿ ಪ್ರೀತಿ ಕೇಳಲಿನ ಬಾಳನ್ನ ಶಿವ ವೈದಾಮೋ